ಆಮೇಲೆ ಕಿಣ್ವಗಳು ಇರೋದ್ರಿಂದ ಭೂಮಿಯ ಒಂದು ಒಳ್ಳೆ ಗುಣಧರ್ಮಗಳನ್ನ ಕಾಪಾಡ್ಕೋಬಹುದು. ಆಮೇಲೆ ತೇವಾಂಶನ ಬಹಳ ದಿವಸದ ಮಟ್ಟಿಗೆ ಇದು ಕಾಪಾಡಿಕೊಳ್ಳುತ್ತೆ. ಅದರಿಂದ ನಾವು ಎರೆಹುಳು ಗೊಬ್ಬರನ ಇದು ಮಾಡಬಹುದು. ಜೊತೆಗೆ ಹಿಂಡಿ ಗೊಬ್ಬರ ಇದೆ. ಹಿಂಡಿ ಗೊಬ್ಬರಕ್ಕೆ ಬಂತಂದ್ರೆ ನಾವು ಈ ಹಿಂದೆ ರಾಸಾಯನಿಕ ಬರೋದಕ್ಕಿಂತ ಮುಂಚೆ ಹಿಂಡಿ ಗೊಬ್ಬರಗಳನ್ನು ಹಾಕ್ತಿದ್ವು. ಅದರಲ್ಲೂ ಇತ್ತೀಚೆಗೆ ಏನಂತಂದ್ರೆ ಈಗೀಗ ಸ್ವಲ್ಪ ಶೇಂಗಾ ಹಿಂಡಿ ಕಡಿಮೆ ಆಗಿದೆ. ಅವಾಗೆಲ್ಲ ಶೇಂಗಾ ಹಿಂಡಿನ ಜಾಸ್ತಿ ಇದು ಮಾಡ್ತಾ ಇದ್ರು. ಅದು ಆಕ್ಚುಲಿ ದನಗಳಿಗೆ ಫೀಡ್ ಅಂತ ಅಂದಾಗ ಕೊನೆಗೆ ಅದನ್ನ ದನಗಳಿಗೆ ಫೀಡ್ ಆಗಿ ಕೊಡ್ತಾ ಇದಾರೆ. ಬಟ್ ಹಿಂಡಿ ಗೊಬ್ಬರದಲ್ಲಿ ನಮಗೆ ಮೇನ್ ಅಂತಂತಂದ್ರೆ ಹೊಂಗೆ ಹಿಂಡಿ ಇದೆ, ಬೇವಿನ ಹಿಂಡಿ ಇದೆ, ಈ ತರ ಬೇರೆ ಬೇರೆ ನಾವು ಅಟ್ಲೀಸ್ಟ್ ಆ ಹಿಂಡಿಗಳನ್ನು ಹಾಕಿದರೆ ಇದರಿಂದ ಜೈವಿಕ ಗೊಬ್ಬರನ ಆಗುತ್ತೆ, ಪ್ಲಸ್ ಬೇವು ಅಂತ ಪೆಸ್ಟಿಸೈಡ್ ಕೂಡ ಆದಂಗೆ ಆಗುತ್ತೆ. ಇದರಿಂದ ನಮಗೆ ಸ್ವಲ್ಪ ಪ್ರಮಾಣ ಅಂದ್ರೆ 4-5% ಸಾರಜನಕ, 2-3% ರಂಜಕ, ಆಮೇಲೆ 1.5-3% ಈ ಒಂದು ಪೊಟ್ಯಾಷನ್ ಸಿಗುವಂತ ಗೊಬ್ಬರ ಹಿಂಡಿ ಗೊಬ್ಬರ. ಇದರಿಂದ ನಾವು ರೋಗ ರುಜಿನಗಳನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಜೈವಿಕವಾಗಿ ಈ ಒಂದು ಗೊಬ್ಬರನ ಕೊಡೋದ್ರಿಂದ ಭೂಮಿಯ ಗುಣಧರ್ಮನು ಕೂಡ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಲಾಸ್ಟ್ಗೆ ನಾವು ಇನ್ನೊಂದು ಏನಂತಂದ್ರೆ ರಾಸಾಯನಿಕ ಗೊಬ್ಬರ. ಈಗ ನಾವು ಭತ್ತಕ್ಕೆ ಶಿಫಾರಸು ಇರೋದು 150-75, ಬಟ್ ನಾವು ಈಗ ಕೊಡ್ತಾ ಎಷ್ಟು ಕೊಡ್ತಾ ಇದೀವಿ ಅಂತಂದ್ರೆ ಸುಮಾರು 200-100 ಅಂದ್ರೆ ಒಂದು ಹೆಕ್ಟರ್ಗೆ 200 kg ಸಾರಜನಕ, 100 kg ರಂಜಕ, 100 kg ಪೊಟ್ಯಾಷನ್ ಕೊಡ್ತಾ ಇದೀವಿ. ಬಟ್ ಇಲ್ಲಿವರೆಗೆ ನೋಡಿದಲ್ಲ ಸಾವಯವ ಅಥವಾ ಬೇರೆ ಹಿಂಡಿ ಗೊಬ್ಬರ ಅಥವಾ ಜೈವಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಇವುಗಳನ್ನ ನಾವು ಜಾಸ್ತಿ ಕೊಡ್ತಾ ಇದೀವಿ. ಇವುಗಳನ್ನ ಒಂದೇ ಕೊಟ್ಟರೆ, ನಾವು ಜಾಸ್ತಿ ಪ್ರಮಾಣದಲ್ಲಿ ಇವನ್ನು ಕೊಟ್ಟರೆ ಭೂಮಿಯಲ್ಲಿ ಸಾಕಷ್ಟು ಕಲುಷಿತವಾಗಿ ವಾತಾವರಣ ಕೂಡ ಹದಗೆಡುತ್ತೆ. ಆಮೇಲೆ ಭೂಮಿಯಲ್ಲಿ ಇರ್ತಕ್ಕಂಥ ಜೀವಾಣುಗಳು ಕೂಡ ಬಹಳಷ್ಟು ಕಡಿಮೆ ಆಗ್ತವೆ, ಇದರಿಂದ ಭೂಮಿ ಬರ್ಡ್ ಆಗುತ್ತೆ. ಅದಕ್ಕಾಗಿ ಈ ಗೊಬ್ಬರ ರಾಸಾಯನಿಕ ಗೊಬ್ಬರ ಏನು ಶಿಫಾರಸು ಇದೆ, 1 hectare 150-75 ಇದೆ, ಅಷ್ಟನ್ನು ಕೊಟ್ಟು ಅಟ್ಲೀಸ್ಟ್ ನಾವು ಭೂಮಿಗೆ ಉಳಿದಿರ್ತಕ್ಕಂಥ ಜೈವಿಕ ಇರ್ಬೋದು ಅಥವಾ ಸಾವಯವ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಇವುಗಳನ್ನು ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯಲ್ಲಿ ಸಾಕಷ್ಟು ಪೋಷಕಾಂಶಗಳು ನಾವು ಅಭಿವೃದ್ಧಿ ಮಾಡ್ಕೋಬಹುದು. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಜೊತೆಗೆ ಮಣ್ಣಿನ ಗುಣಧರ್ಮ ಹೆಚ್ಚಾಗುತ್ತೆ. ಇದರಿಂದ ಬೆಳೆಗಳು ಚೆನ್ನಾಗಿ ಬೆಳಿಲಿಕ್ಕೆ ಅನುವು ಆಗುತ್ತೆ. ಆಮೇಲೆ ಇಳುವರಿನೂ ಕೂಡ ನಾವು ಹೆಚ್ಚಿಸ್ಕೋಬಹುದು. ಆಮೇಲೆ ರೋಗ ರುಜಿನಗಳನ್ನು ಕಡಿಮೆ ಮಾಡುವುದು. ಈ ಒಂದು ಇತ್ತೀಚಿನ ದಿನಗಳಲ್ಲಿ ಮಳೆ ಒಂದು ಒಂಥರ ಜೂಜಾಟ ಇದ್ದಂಗೆ ರೈತರ ಜೊತೆಗೆ, ಹಂಗಿದ್ದ ಟೈಮಲ್ಲಿ ಅಟ್ಲೀಸ್ಟ್ ನಾವು ಈ ಒಂದು ಸಾವಯವ ಕೊಡೋದ್ರಿಂದ ಮಣ್ಣಿನ ತೇವಾಂಶವನ್ನು ಬಹಳ ದಿವಸದವರೆಗೆ ಕಾಪಾಡೋದ್ರಿಂದ ಅಟ್ಲೀಸ್ಟ್ ನಾವು ಮಳೆ ಒಂದು 15 ದಿವಸ ಗ್ಯಾಪ್ ಆದರೂ ಕೂಡ ಈ ಒಂದು ತೇವಾಂಶನ ಸ್ವಲ್ಪ ಕಾಪಾಡಿದಂಗೆ ಆಗುತ್ತೆ. ಅದಕ್ಕಾಗಿ ರೈತರಲ್ಲಿ ನಾನು ಕೊನೆದಾಗಿ ಹೇಳೋದೇನಂತಂದರೆ ಪೋಷಕಾಂಶ ಅಂತಂತಂದರೆ ಈಗ ನಮ್ಮದೇ ಇದನ್ನು ತಗೊಳ್ಳಿ, ನಮ್ಮ ಊಟ ಮಾಡಲಿಕ್ಕೆ ಬರೀ ನಾವು ಅನ್ನ ಸಾರು ಅಷ್ಟೇ ತಿನ್ನೋದಿಲ್ಲ, ಬಟ್ ಎಲ್ಲ ಥರದ ಪೋಷಕಾಂಶಗಳು, ಕಾಳು ಇರುತ್ತೆ, ಸೊಪ್ಪು ಇರುತ್ತೆ, ಆಮೇಲೆ ಹಣ್ಣು ಇರುತ್ತೆ, ಅಂದರೆ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಏನು ಬೇಕಾಗುತ್ತೋ ಹಂಗೆ ನ್ಯೂಟ್ರಿಯೆಂಟ್ಸನ್ನು ನಾವು ಭೂಮಿಗೂ ಕೂಡ ಕೊಡಬೇಕಾಗುತ್ತೆ. ಯಾಕಂತಂದರೆ ಇದನ್ನು ನಾವು ಸರಾಸರಿಯಾಗಿ ಅಂದಾಜು ಸುಮಾರು 1-3 tons ಗೊಬ್ಬರ ಭೂಮಿಯಲ್ಲಿ ಇದ್ದೇ ಇರುತ್ತೆ. ಅದನ್ನು ನಾವು ಅಟ್ಲೀಸ್ಟ್ ಹೆಂಗೆ ನಾವು ಇದು ಮಾಡಬೇಕು, ನಮ್ಮ ಭೂಮಿಯಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರತಿ 2 ವರ್ಷಕ್ಕೊಂದ್ಸರಿ ಆದರೂ ಒಂದು ಮಣ್ಣು ಪರೀಕ್ಷೆ ಮಾಡಿ ಆ ಮಣ್ಣು ಪರೀಕ್ಷೆಯಲ್ಲಿ ಆ ಭೂಮಿಯಲ್ಲಿ ನಮ್ಮ ಭೂಮಿಯಲ್ಲಿ ಯಾವ್ಯಾವ ಅಂಶಗಳು ಏನೇನಿದಾವು, ಜಾಸ್ತಿ ಇದಾವೋ ಅಥವಾ ಕಡಿಮೆ ಇದಾವೋ. ಕಡಿಮೆ ಇದ್ದರೆ ನಾವು ಪೋಷಕಾಂಶಗಳನ್ನು ಸ್ವಲ್ಪ ಜಾಸ್ತಿ ಕೊಡಬೇಕು, ಜಾಸ್ತಿ ಇದ್ದರೆ ಕಡಿಮೆ, ಕಡಿಮೆ ಇದ್ದರೆ ಜಾಸ್ತಿ. ಹಿಂಗೆ ಮಾಡಿಕೊಂಡು ನಾವು ಒಂದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೋಬೇಕು. ಜೊತೆಗೆ ಬ್ಯಾಲೆನ್ಸ್ ಆಗಿ ಈ ಗೊಬ್ಬರಗಳನ್ನು ಕೊಡೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಆಮೇಲೆ ಮಣ್ಣಿನ ಗುಣಧರ್ಮ, ಆಮೇಲೆ ಮಣ್ಣಿನ ಆರೋಗ್ಯ, ಜೊತೆಗೆ ನಮ್ಮ ಆರೋಗ್ಯನೂ ಕೂಡ. ಯಾಕಂದರೆ ನಮ್ಮ ತುಂಗಭದ್ರಾ ಕಮಾಂಡ್ ಏರಿಯಾದಲ್ಲಿ ಬೆಳೆದಿರ್ತಕ್ಕಂಥ ಭತ್ತ ಈಗ ಹೊರಗಡೆ ಹೋಗಿರ್ತಕ್ಕಂಥ ಭತ್ತ ಈಗ ರಿಜೆಕ್ಟ್ ಆಗಿ ಬರ್ತಾ ಇದೆ, ಕಾರಣ ನಾವು ಹಾಕ್ತಕ್ಕಂಥ ರಾಸಾಯನಿಕಗಳಿಂದ. ಹಾಗಾಗಿ ದಯವಿಟ್ಟು ರೈತರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಸ್ವಲ್ಪ ಪ್ರಮಾಣದ ಈ ಒಂದು ರಾಸಾಯನಿಕ ಬಳಸಿ ಉಳಿದಿರ್ತಕ್ಕಂಥದ್ದು ಜೈವಿಕವನ್ನು ಹಾಕಿ ಮಣ್ಣಿನ ಗುಣಧರ್ಮ ಹೆಚ್ಚಿಸ್ಕೋಬೇಕಂತ ಹೇಳಿ ತಿಳಿಸ್ತಾ ಇದ್ದೀನಿ. ಡಾಕ್ಟರ್, ಈಗಾಗಲೇ ತಾವು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಶಿಫಾರಸು ಮಾಡಿದ್ರಿ. ಆದಾಗ್ಯೂ ಕೂಡ ಕೆಲವು ರೈತರು ಅವರ ಅನ್ಯ ಕಾರಣದಿಂದ ಭೂಮಿಯ ಫಲವತ್ತತೆಯನ್ನು, ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದಷ್ಟು ನಿರ್ಲಕ್ಷ್ಯ ಅಥವಾ ಅನ್ಯ ಕಾರಣದಿಂದಾಗಿ ಒಂದಷ್ಟು ಇದಾಗಿರ್ತಾರೆ. ಅಂತ ಸಣ್ಣ ಪುಟ್ಟ ಹಿಡುವಳಿದಾರರಿಗೆ ವಿಶೇಷವಾಗಿ ಈ ಭತ್ತವನ್ನೇ ಪದೇ ಪದೇ ನಿರಂತರವಾಗಿ ಒಂದೇ ಭೂಮಿಯಲ್ಲಿ ಬೆಳೆ ಪರಿವರ್ತನೆ ಮಾಡದೆ ಏಕ ಬೆಳೆಯನ್ನಾಗಿ ಬೆಳೀತಾ ಇರುವಂಥ ಅಂಥ ರೈತರಿಗೆ ತಾವು